ಮಾನವ ಸರ್ಪಡೆಯಲ್ಲಿ ದಸರಾ ಆನೆಗಳು ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಒಳ್ಳೆಯ ವಸ್ತುಗಳಿಗೆ ಸಮಯ ಬೇಕಾಗುತ್ತೆ, ಸೌಂದರ್ಯ ಅರಳೋದಕ್ಕೆ ಸಮಯ ಬೇಕಾಗುತ್ತೆ. ಬ್ಯೂಟಿಫುಲ್ ಡಿಸೈನ್ಸ್ ಟೇಕ್ ಟೈಮ್, ಆದರೆ KYC ಅಪ್ಡೇಟ್ ನಿಮಿಷಗಳಲ್ಲಿ. KYC ಅಪ್ಡೇಟ್ ಅನ್ನು ನೀವೀಗ ಮನೆಯಲ್ಲಿ ಕೂತು ಮಾಡಬಹುದು. ರಿಜಿಸ್ಟರ್ಡ್ ಇಮೇಲ್, ರಿಜಿಸ್ಟರ್ಡ್ ಮೊಬೈಲ್ ನಂಬರ್, ಆನ್ಲೈನ್ ಬ್ಯಾಂಕಿಂಗ್ ಮೂಲಕ, ಆಧಾರ್ OTP ಬೇಸ್ಡ್ KYC ಇಂದ ಅಥವಾ ವಿಡಿಯೋ KYC ಇಂದ ಎಲ್ಲಿ ತನಕ ಅಂದ್ರೆ ಅಕೌಂಟ್ ಅನ್ನು ಮನೆಯಲ್ಲಿ ಕೂತೇ ತೆರೆಯಬಹುದು. RBI ಹೇಳುತ್ತೆ, ಇವರಿಂದಲೇ ಕೇಳಿ ಅರಿತುಕೊಳ್ಳಿ, ಜಾಗರೂಕರಾಗಿರಿ. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಇಂದಿನ ಕಾರ್ಯಕ್ರಮದಲ್ಲಿ ದ್ರವರೂಪದ ಸಾವಯವ ಗೊಬ್ಬರಗಳು ಕುರಿತು ಡಾಕ್ಟರ್ ವಿಜಯ ಮಹಾಂತೇಶ್ ಅವರೊಂದಿಗೆ ಸಂದರ್ಶನ, ನಂತರ ಸಂಪ್ರದಾಯದ ಪದಗಳು. Pediatrician Dr. Sanjay V. Sajjan from Bareilly. Doctor, how one can prevent the spread of the common cold in children? The first and foremost important thing is you have to keep the child in isolation. I mean, you should keep the child warm, and the child should be given sufficient amount of hot water, and it should not be touched by any person who is having common cold, and frequent hand washing should always be common. The child should not be exposed to nearby windows or cold air or such, and the child should be prevented from other child who is having common cold, and frequent hand washing of the child is most important. Issued in public interest by Centaur Pharmaceuticals Private Limited. ಎಲ್ಲ ಗಣೇಶನ ಭಕ್ತಾದಿಗಳಿಗೆ ಸ್ವಾಗತ. ಚಂದು ಕಾಕಾ ಸೆರಾಫ್ ಜುವೆಲ್ಸ್ 198 ವರ್ಷಗಳ ಇತಿಹಾಸ ಹೊಂದಿರುವ ಚಿನ್ನದ ಮಳಿಗೆ ಅತಿ ಶೀಘ್ರದಲ್ಲಿ ಬೆಳಗಾವಿಗೆ ಬರಲಿದೆ. ಸಿದ್ಧಿವಿನಾಯಕ್ ಕ್ಯಾನ್ಸರ್ ಹಾಸ್ಪಿಟಲ್ ಮಿರಾಜ್ ಕ್ಯಾನ್ಸರ್ ವಿರುದ್ಧ ಹೋರಾಡುವ ವಿಷಯದಲ್ಲಿ ಎಂದು ನಿಮ್ಮ ಜೊತೆಗಿದೆ. ಅದಕ್ಕಾಗಿಯೇ ಕೇವಲ 15,099 ರೂಪಾಯಿಯಲ್ಲಿ ಕ್ಯಾನ್ಸರ್ ಡಯಾಗ್ನೈಸ್ ಮತ್ತು ಟ್ರೀಟ್ ಮಾಡಲು ಬೆಸ್ಟ್ ಮಾರ್ಕ್ ಪೇಟ್ ಸಿಟಿ ಸ್ಕ್ಯಾನ್ ಯೂಸ್ ಮಾಡಲಾಗುತ್ತದೆ. ಸಿದ್ಧಿವಿನಾಯಕ್ ಕ್ಯಾನ್ಸರ್ ಹಾಸ್ಪಿಟಲ್, ಸಾಂಗ್ಲಿ ರೋಡ್, ಮಿರಾಜ್. ಕಾಲ್ 9423480077. ಷರತ್ತುಗಳು ಅನ್ವಯ. ಅಸ್ತಮಾ, ಮಂಡಿ ನೋವು, ಸಂಧು ನೋವು, ಥೈರಾಯ್ಡ್, ಮಾನಸಿಕ ಖಾಯಿಲೆ, ಚರ್ಮದ ಸಮಸ್ಯೆ, ಸಂತಾನಹೀನತೆ ಮತ್ತು ಯಾವುದೇ ಕ್ರಾನಿಕ್ ಖಾಯಿಲೆಗಳಿಗೆ ಇಂದೇ ಕರೆ ಮಾಡಿ ಭೇಟಿ ನೀಡಿ ಡಾಕ್ಟರ್ ಧರ್ಯಪ್ಪ ಮುಚಂಡೆ ಹೋಮಿಯೋಪತಿ ಆಸ್ಪತ್ರೆ, ಕಿಮ್ಸ್ BRTS ಎದುರು, ವಿದ್ಯಾನಗರ, ಹುಬ್ಬಳ್ಳಿ. ಮೊಬೈಲ್ 9960894196, 9960894196. ಛೋಟೆ ಕಿಸಾನೋ ಕಿ ಶಕ್ತಿ, ಕೋಆಪರೇಟಿವ್ ಕಿ ಶಕ್ತಿ, ಔರ್ ಭಾರತೀಯ ನಸ್ಲೆ ಪಶುವೋ ಕಿ ಶಕ್ತಿ ಮಿಲ್ಕರ್ ಏಕ್ ಅಲಗ್ ಹಿ ತಾಕತ್ ಬನ್ತಿ. ಈ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ಹೈನುಗಾರಿಕೆ ಅಭಿವೃದ್ಧಿಯಲ್ಲಿ ತೊಡಗಿದ ಪಶುಪಾಲಕರು, ತಂತ್ರಜ್ಞರು ಮತ್ತು ಡೈರಿ ಸಹಕಾರಿ ಸಮಿತಿಗಳಿಗೆ ಪ್ರೋತ್ಸಾಹ ನೀಡಲು ಪಶುಪಾಲನೆ ಮತ್ತು ಹೈನುಗಾರಿಕೆ ವಿಭಾಗ ನೀಡುತ್ತಿದೆ ರಾಷ್ಟ್ರೀಯ ಗೋಪಾಲ ರತ್ನ ಪುರಸ್ಕಾರ. ಇದರಲ್ಲಿ ಈ ಬಾರಿ ಈಶಾನ್ಯ ಪ್ರದೇಶವನ್ನು ಸೇರಿಸಲಾಗುತ್ತಿದೆ. ಅರ್ಜಿ ಸಲ್ಲಿಸಲು awards.gov.in ಗೆ ಭೇಟಿ ನೀಡಿ ಅಥವಾ ನಿಮ್ಮ ಹತ್ತಿರದ ಕಾಮನ್ ಸರ್ವಿಸ್ ಸೆಂಟರ್, ಪಶು ಚಿಕಿತ್ಸಾಲಯ ಅಥವಾ ಪಶು ಸಂಗೋಪನೆ ಮತ್ತು ಡೈರಿ ವಿಭಾಗವನ್ನು ಸಂಪರ್ಕಿಸಿ. ಅರ್ಜಿ 15 ಸೆಪ್ಟೆಂಬರ್ 2024. ಮಗಳ ಮದುವೆಗೆ ಅಭಿನಂದನೆಗಳು ಚಿಕ್ಕಪ್ಪ. ಬಾರಪ್ಪ, ಒಂದ್ ಮಾತು ಹೇಳಿ ಚಿಕ್ಕಪ್ಪ. ಇಷ್ಟ ಚಂದದ ಮನೆ ಕಟ್ಟಿಸಿದ್ರಿ, ಮಗನನ್ನ ಓದಿಗಾಗಿ ವಿದೇಶಕ್ಕೆ ಕಳಿಸಿದ್ರಿ, ಮತ್ತೆ ಮಗಳ ಅದ್ದೂರಿ ಮದುವೆ ಬಗ್ಗೆ ಊರೆಲ್ಲ ಹೇಳ್ತಿದೆ. ನಿಮ್ಗೆ ಆಗಾಗ ಎಲ್ಲಿಂದ ಲಾಟ್ರಿ ಬರುತ್ತೆ ಚಿಕ್ಕಪ್ಪ? ನೋಡಪ್ಪ, RPLA ಗ್ರಾಮ ಸಂತೋಷ್ ಪಾಲಿಸಿನ ಲಾಟ್ರಿ ಅಂತಾನೆ ತಿಳ್ಕೊ. ಸರಿಯಾದ ಸಮಯದಲ್ಲಿ 3 ಪಾಲಿಸಿ ತಗೊಂಡೆ, ಮತ್ತೆ ನನಗೆ ಬೇಕಾದ ಹಾಗೆ ಮೆಚುರಿಟಿ ಅವಧಿ ನಿರ್ಧಾರ ಮಾಡದೆ ಅಗತ್ಯ ಬಿದ್ದಾಗ ಹಣಕ್ಕಾಗಿ ಅಲ್ಲಿ ಓಡೋ ಹಾಗೆ ಆಗಬಾರ್ದು ಅಂತ. RPLA ಗ್ರಾಮ ಸಂತೋಷ್ ಪಾಲಿಸಿ, ಲಾಭದ ವ್ಯವಹಾರ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ. ಭಾರತೀಯ ಅಂಚೆಯ ಜೀವ ವಿಮಾ ಪಾಲಿಸಿ. ಮುಖದ

ತದನಂತರ ದೇಸಿ ಹಸುವಿನ ಹಾಲು 3 ಲೀಟರ್ ಬೇಕು, ದೇಸಿ ಹಸುವಿನ ಮೊಸರು 2 ಲೀಟರ್ ಬೇಕು, ಎಳೆನೀರು 3 ಲೀಟರ್ ಬೇಕು, ಆಮೇಲೆ ಬೆಲ್ಲ 1/2 ಕೆಜಿ ಅಂದ್ರೆ 250 ಗ್ರಾಂ ಬೇಕು, ಅಥವಾ ಬೆಲ್ಲ ಇರಲಿಲ್ಲ ಅಂದ್ರೆ ಸಾವಯವ ಕಬ್ಬಿನ ಹಾಲು 3 ಲೀಟರ್ ಬೇಕು, ತದನಂತರ ಸರಿಯಾಗಿ ಹಣ್ಣಾಗಿರುವಂತ ಮಾಗಿದ 12 ಪಚ್ಚಬಾಳೆ ಬೇಕು. ಉತ್ಪನ್ನಗಳನ್ನ ನೀವೇ ರೆಡಿ ಮಾಡ್ಕೋಬೇಕು. ಈಗ ನೀವು ತುಪ್ಪ ತರಕ್ ಹೋದ್ರೆ 1 ಲೀಟರ್ ತುಪ್ಪಕ್ಕೆ ಹೊರಗಡೆ 800 ರೂಪಾಯಿ ಇದೆ. ಹೊರಗಡೆಯಿಂದ ತಗೊಂಬಂದು ಮಾಡಕ್ ಹೋದ್ರೆ ಖರ್ಚು ಜಾಸ್ತಿ ಅನ್ಸುತ್ತೆ. ಅದಕ್ಕೋಸ್ಕರ ನಿಮ್ಮ ಸಂಪನ್ಮೂಲಗಳನ್ನ ನೀವೇ ಕ್ರೋಢೀಕರಿಸಬೇಕು. ಸಾವಯವ ಕೃಷಿಗೆ ಪೂರಕವಾಗಿರುವಂತ ಉಪಕಸಬುಗಳನ್ನು ಸಹ ನೀವು ಸ್ಟಾರ್ಟ್ ಮಾಡೋದ್ರಿಂದ ನಿಮ್ಗೆ ಈಸಿ ಆಗುತ್ತೆ. ಈಗ ಎಳೆನೀರು ಹೊರಗಡೆ ತರಕ್ ಹೋದ್ರೆ ಲೀಟರ್ ಎಳೆನೀರಿಗೆ ಒಂದು ನೀವು ಸುಮಾರು 6-7 ತೆಂಗಿನಕಾಯಿ ತರಬೇಕಾಗುತ್ತೆ, ಅವಾಗ ಕಾಸ್ಟ್ಲಿ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮ ಸಂಪನ್ಮೂಲಗಳನ್ನ ನೀವೇ ಕ್ರೋಢೀಕರಿಸಿ ಈ ಪಂಚಗವ್ಯ ಮಾಡಬೇಕು. ಪಂಚಗವ್ಯ ಮಾಡೋದು ಪದ್ಧತಿ ಹೇಳ್ತೀನಿ ನಾ ಫಸ್ಟ್ ಗೆ. ಇದು ಪಂಚಗವ್ಯ ಮಾಡಬೇಕಾದ್ರೆ ಸುಮಾರು 31 ದಿನ ಬೇಕು. ಜೀವಾಮೃತ ತರ 1 ವಾರದಲ್ಲಿ ರೆಡಿ ಆಗಲಿ, ಇದು 31 ದಿನ ಬೇಕು. ಮೊದಲಿಗೆ ತಯಾರಿಸುವ ಪದ್ಧತಿ, ಫಸ್ಟ್ ಗೆ ದೇಸಿ ಹಸುವಿನ ಸಗಣಿ 7 ಕೆಜಿ ಜೊತೆ 1 ಕೆಜಿ ದೇಸಿ ಹಸುವಿನ ತುಪ್ಪವನ್ನ ಕಲಿಸಿ 2 ದಿನ ಗಾಳಿ ಹಾಳಾದಂಗೆ ಇರಬೇಕು. ಏನು ಸಗಣಿ 7 ಕೆಜಿ ಸಗಣಿ 1 ಲೀಟರ್ ತುಪ್ಪವನ್ನ ಕಲಿಸಿ ಸರಿಯಾಗಿ ಕಲಿಸಿ ಗಾಳಿ ಹಾಳದಿರೋ ಮುಚ್ಚಿಡಬೇಕು. ತದನಂತರ ಆ 2 ದಿನಗಳ ನಂತರ ಆ ಮಿಶ್ರಣಕ್ಕೆ ಆ ಡ್ರಮ್ಮಿಗೆ ಏನು ಸಗಣಿ ಮತ್ತು ತುಪ್ಪ ಮಿಕ್ಸ್ ಮಾಡಿ 2 ದಿನ ಇಟ್ಟಾದ್ಮೇಲೆ ಆ ಡ್ರಮ್ಗೆ 2 ದಿನ ನಂತರ ಗಂಜಲ 10 ಲೀಟರ್ ಸೇರಿಸಬೇಕು, ಮತ್ತೆ 10 ಲೀಟರ್ ನೀರು ಸೇರಿಸಿ 15 ದಿನ ನಿಮ್ಗೆ ಕಳೆಯಲು ಬಿಡಬೇಕು. ನೀವು ಸರಿಯಾಗಿ ಅವಾಗ ತಿರುಸ್ತಾ ಇರಬೇಕಾಗುತ್ತೆ. 15 ದಿನ ಬಿಡಬೇಕು, ಮೇಲೆ ಹಸಿ ಬಟ್ಟೆಯನ್ನ ಕವರ್ ಮಾಡಬೇಕು. ತದನಂತರ 15 ದಿನ ಆಯ್ತು ಅಂದ್ರೆ ಈಗ 17 ದಿನ ಆಯ್ತು, 2 ದಿನ ಸಗಣಿ ಮತ್ತು ತುಪ್ಪ ಕಲಿಸಿಟ್ಟಿದ್ವಿ, ಆಮೇಲೆ 15 ದಿನ ಗಂಜಲ ಮತ್ತು ನೀರು ಕಲಿಸಿ 10 ಲೀಟರ್ ಗಂಜಲ 10 ಲೀಟರ್ ನೀರು ಕಲಿಸಿಟ್ಟಿದ್ವಿ, 15 ದಿನ ಆಯ್ತು ಅಂದ್ರೆ 17 ದಿನ ಆಯ್ತು ಟೋಟಲ್. ಆಮೇಲೆ ಅದಕ್ಕೆ 3 ಲೀಟರ್ ಹಾಲು, ಫ್ರೆಶ್ 3 ಲೀಟರ್ ಹಾಲು, ದೇಸಿ ಹಸುವಿನ ಹಾಲು ಮತ್ತೆ ದೇಸಿ ಹಸುವಿನ ಮೊಸರು 2 ಲೀಟರ್ ಕಲಿಸಬೇಕು. ಅದಕ್ಕೆ 3 ಲೀಟರ್ ಎಳೆನೀರು, ಬೆಲ್ಲ 250 ಗ್ರಾಮ್ ಅಥವಾ 3 ಲೀಟರ್ ಸಾವಯವ ಕಬ್ಬಿನ ಹಾಲು ಹಾಕಬೇಕು. ಸರಿಯಾಗಿ ಹಣ್ಣಾಗಿರುವಂತದ್ದು ಅಂದ್ರೆ ಚಿಕ್ಕ ಚಿಕ್ಕ ಬಿದ್ದಿರ್ತಾವ್ರು ಸರಿಯಾಗಿ ಹಣ್ಣಾಗಿರ್ಬೇಕು. ಮಾಗಿರುವಂತ ಹಣ್ಣಾಗಿರುವಂತ ಪಚ್ಚಬಾಳೆಯನ್ನ ಕಿವುಚಿ ಆ ಈ ಮಿಶ್ರಣಕ್ಕೆ ಸೇರಿಸಬೇಕು. ಸರಿಯಾಗಿ ಕಲಿಸಬೇಕು, ಗರಗರಗರಗರ ಸರಿಯಾಗಿ ಕಲಿಸಿ ಎಲ್ಲಾ ದಿಕ್ಕಿನಿಂದ ಕಲಿಸಿ ಸರಿಯಾಗಿ ಮಿಶ್ರಣ ಮಿಕ್ಸ್ ಆಗೋ ತರ ಕಲಿಸಬೇಕು. ಕಲಿಸಿ ಅದನ್ನ ಅದ್ರ ಮೇಲೆ ಮುಚ್ಚಬೇಕು. ಅವಾಗವಾಗ ದಿನಕ್ಕೆ 1-2 ಸರ್ತಿ ತಿರುಗಿಸ್ತಾ ಇರಬೇಕು ಎಲ್ಲಾ ದಿಕ್ಕಿನಲ್ಲಿ. ತಿರುಗಿಸಿ 14 ದಿನ ಬಿಡಬೇಕು. ಟೋಟಲ್ 31 ದಿನಕ್ಕೆ ನಿಮಗೆ ಪಂಚಗವ್ಯ ರೆಡಿ ಆಗುತ್ತೆ. ಪಂಚಗವ್ಯ ಅತಿ ಶ್ರೇಷ್ಠವಾದ ಸಾವಯವ ದ್ರವ ಗೊಬ್ಬರ. ಇದನ್ನ ನೀವು ಹೂವಾಡುವಂತದಲ್ಲಿ 15 ದಿನಗಳ ಅಂತರದಲ್ಲಿ 2 ಸಾರಿ ನೀವು 3-5 ಪ್ರಮಾಣದಲ್ಲಿ ನೀವು ಬೆಳೆಗಳಿಗೆ ಸಿಂಪಡಿಸಿದ್ರೆ ಇಳುವರಿ ಜಾಸ್ತಿ ಆಗುತ್ತೆ, ನಿಮ್ಮ ಬೆಳೆಯ ಗುಣಮಟ್ಟ ಚೆನ್ನಾಗಿ ಬರುತ್ತೆ. 1 ಎಕರೆಗೆ ಸುಮಾರು ನಿಮಗೆ 200-250 ಲೀಟರ್ ದ್ರಾವಣ ನಿಮಗೆ ಬೇಕಾಗುತ್ತೆ. 200-250 ಲೀಟರ್ ದ್ರಾವಣ ನಿಮಗೆ ಬೇಕಾಗುತ್ತೆ. ಈ ದ್ರಾವಣ ಅಂದ್ರೆ ಪಂಚಗವ್ಯದ ದ್ರಾವಣ ಬೇಕಾಗುತ್ತೆ. ಇದನ್ನ ನೀವು ಸರಿಯಾಗಿ ನೀವು ಬಳಕೆ ಮಾಡಬೇಕು. ಸಪೋಸ್ ನೀವು ಹಣ್ಣಿನ ಬೆಳೆಗಳು ಇದ್ರೆ ಪ್ರತಿಯೊಂದು ಗಿಡಕ್ಕೆ 1 ಲೀಟರ್ ಈ ಪಂಚಗವ್ಯದ ಜೊತೆ 5 ಲೀಟರ್ ನೀರು ಬೆರೆಸಿ ನೀವು 1 ಗಿಡಕ್ಕೆ ಹಾಕ್ಬಹುದು. ದೀರ್ಘಾವಧಿ ಬೆಳೆ ಆದ್ರೆ 1 ಲೀಟರ್ ಪಂಚಗವ್ಯ 5 ಲೀಟರ್ ನೀರನ್ನ ಸೇರಿಸಿ ನೀವು ಆ ಗಿಡಕ್ಕೆ ಡ್ರೆಂಚಿಂಗ್ ಮಾಡಬಹುದು. ಹೆಂಗೆ ರಾಸಾಯನಿಕ ಡ್ರೆಂಚ್ ಮಾಡ್ತೀರೋ ಅದೇ ರೀತಿ ತೋಯಿಸಬೇಕು. ನೀವು ಬುಡದಲ್ಲಿ ನೀವು ಪಾತಿಗಳನ್ನು ಮಾಡಿ ತೋಯಿಸಬೇಕಾಗುತ್ತೆ. ಇದು ಪಂಚಗವ್ಯದ ಉಪಯೋಗ ಮತ್ತು ತಯಾರು ಮಾಡುವ ಪದ್ಧತಿ. ಡಾಕ್ಟರ್ ವಿಜಯ ಮಹಾಂತೇಶ್ವರೇ, ಪಂಚಗವ್ಯ ಎಷ್ಟು ಮುಖ್ಯವಾದದ್ದು ಮತ್ತೆ ಹೇಗೆ ಅದನ್ನ ತಯಾರು ಮಾಡಬೇಕು ಮತ್ತೆ ಯಾವ ರೀತಿ ಅದನ್ನ ಪೈರುಗಳಿಗೆ ಸಿಂಪಡಿಸಬೇಕು ಅನ್ನೋದನ್ನ ವಿಸ್ತೃತವಾಗಿ ಮಾಹಿತಿ ಮಾಡಿದ್ದೀರಿ. ಒಟ್ಟಾರೆ ಈ ಒಂದು ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ದ್ರವರೂಪದ ಸಾವಯವ ಗೊಬ್ಬರ ಏನಿದೆಲ್ಲ ಬಹಳ ಪ್ರಮುಖ ಪಾತ್ರ ವಹಿಸ್ತದೆ. ಉತ್ತಮ ಇಳುವರಿ ಬರಬೇಕು ಅಂತಂದ್ರೆ ಈ ಒಂದು ದ್ರವರೂಪದ ಸಾವಯವ ಗೊಬ್ಬರ ಬಹಳ ಅವಶ್ಯಕತೆ ಇದೆ ಅನ್ನೋದನ್ನ ತಮ್ಮ ಮಾತುಗಳಲ್ಲಿ ನಾವು ಮನಗಾಣ್ತಾ ಇದ್ದೀವಿ. ನಮ್ಮ ರೈತ ಬಾಂಧವರಿಗೆ ಸಹಾಯ ಮಾಡುವ ನಿಟ್ಟಿನೊಳಗೆ ಮತ್ತೊಂದು ಏನಿದೆಲ್ಲ ಬಯೋಟಿನ್ ಸಾರ ದ್ರಾವಣ, ಬಯೋ ಜೀವಸಾರ ದ್ರಾವಣದ ಉತ್ಪಾದನೆ ಹೇಗೆ ಅದು, ಯಾಕಂದ್ರೆ ಅದು ಕೂಡ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಈ ಒಂದು ಉತ್ತಮ ದ್ರವರೂಪದ ಸಾವಯವ ಗೊಬ್ಬರ ಆಗಿದೆ. ಇದರ ಉತ್ಪಾದನೆ ಹೇಗೆ ಮತ್ತೆ ಅದನ್ನ ಹೇಗೆ ಬಳಕೆ ಮಾಡಬೇಕು, ಇದ್ರ ಬಗ್ಗೆ ವಿಸ್ತೃತ ಮಾಹಿತಿ ಮಾಡ್ಕೊಡ್ಬೋದ? ಬಯೋ ಜೀವಸಾರ ಘಟಕ ಅಂದ್ರೆ ಬಯೋಡೈಜೆಸ್ಟ್ ಲಿಕ್ವಿಡ್ ಆರ್ಗಾನಿಕ್ ಮ್ಯಾನ್ಯೂರ್ ಘಟಕ ತಯಾರ ಮಾಡಬೇಕು. ಈ ಘಟಕ ತಯಾರು ಮಾಡಬೇಕಾದ್ರೆ ಈ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಿಮ್ಗೆ 60,000 ಹಿಡಿದು 1 ಲಕ್ಷ ತನಕ ಖರ್ಚಾಗುತ್ತೆ. ಅಂದ್ರೆ ಘಟಕ ರೆಡಿ ಮಾಡಬೇಕಾದ್ರೆ ಬ್ರಿಕ್ಸ್ ಇಂದ ಮಾಡ್ತಾರೆ, ಇಟ್ಟಂಗಿಂದ ಮಾಡ್ತಾರೆ, ಅಥವಾ ಕಲ್ ದೊಡ್ಡ ಸಿಮೆಂಟ್ ಬ್ರಿಕ್ಸ್ ಇಂದ ಮಾಡ್ತಾರೆ. ಇದಕ್ಕೆ ಸರ್ಕಾರದ ಇಲಾಖೆಯಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯಲ್ಲೂ ಸಹ ಸಹಾಯಧನ ಇದೆ. ಇದರಿಂದಾಗಿ ಯಾವ ರೈತರು ಈ ಬಯೋಡೈಜೆಸ್ಟರ್ ದ್ರಾವಣದ ಘಟಕವನ್ನ ಯಾರು ರೆಡಿ ಮಾಡಿದಾರೆ ಅವ್ರಿಗಷ್ಟೇ ಇದು ಬಳಕೆ ಆಗುತ್ತೆ. ಮೊದಲನೇದಾಗಿ ನಾವು ಬಯೋಡೈಜೆಸ್ಟರ್ ಘಟಕ ಮಾಡಬೇಕಾದ್ರೆ 15 ಅಡಿ ಉದ್ದ 4 ಅಡಿ ಅಗಲ 4 ಅಡಿ ಆಳವಿರುವ ಗುಂಡಿ ತಯಾರು ಮಾಡಬೇಕು. 15 ಅಡಿ ಉದ್ದ 4 ಅಡಿ ಅಗಲ 4 ಅಡಿ ಆಳವಿರುವ ಗುಂಡಿಯನ್ನು ತಯಾರಿಸಬೇಕು. ಆ ಗುಂಡಿಯ ಒಂದು ಭಾಗದಲ್ಲಿ ಇಳಿಜಾರು ಇರಬೇಕು. ಇದರ ಕೊನೆಯಲ್ಲಿ 5 ಅಡಿ ಉದ್ದ 4 ಅಡಿ ಅಗಲ

ಇನ್ನೊಂದು ಸಂಪ್ರದಾಯದ ಪದ.